ಅಥವಾ ವರ್ಷಕ್ಕಿಂತಲೂ ಹೆಚ್ಚಿಗೆ. ಸೊ ನಾವು ಬಹುವಾರ್ಷಿಕ ಕಳೆಗಳು ಅಂದರೆ ಎರಡು ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಲ್ಲಿ ಅದು ಒಂದು ಒಂದು ಬೆಳೆಯನ್ನು ಕಂಪ್ಲೀಟ್ ಮಾಡಿದ್ರೆ, ಅಂದರೆ ಅದು ಪೂರ್ತಿ ಪ್ರಮಾಣದ ಒಂದು ಬೀಜದಿಂದ ಬೀಜಕ್ಕೆ ಅಥವಾ ಒಂದು ಅದರ ಒಂದು ಬೆಳವಣಿಗೆ ಎರಡು ವರ್ಷಕ್ಕಿಂತಲೂ ಹೆಚ್ಚಿಗೆ ತಗೊಂಡ್ರೆ ಅದನ್ನು ನಾವು ಬಹುವಾರ್ಷಿಕ ಕಳೆಗಳು ಅಂತ ಕರಿತೀವಿ. ಇಲ್ಲಿ ಬಹುವಾರ್ಷಿಕ ಕಳೆಗಳಲ್ಲಿ ಯಾವ್ಯಾವ ಬರ್ತಾವೆ ಸಾಮಾನ್ಯವಾಗಿ ನೀವೆಲ್ಲ ಹೇಳೋದು ನಮ್ಮ ರೈತರಿಗೆ ಯಾವ್ಯಾವ ಕಳೆಗಳು ಬಹುವಾರ್ಷಿಕ ಕಳೆಗಳಾಗಿ ಕಾಡ್ತಾ ಇದ್ದಾವೆ? ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ನಮಗೆ ತುಂಗೆ, ಗರ್ಕೆ, ಪಾರ್ಥೇನಿಯಂ ಇರ್ಬೋದು, ಬೇಲಿಗಿಡ, ಕಾಡು ಬದನೆ, ಕಾಡು ಜೋಳ, ಮುಗ್ಗಲು ಮುಳ್ಳು ಮತ್ತು ಹಳದಿ ಡಾಕ್ ಮುಂತಾದ ಅನೇಕ ರೀತಿಯ ನೂರಾರು ರೀತಿಯ ಒಂದು ಬಹುವಾರ್ಷಿಕ ಕಳೆಗಳಿದ್ದಾವೆ. ಅತಿ ಹೆಚ್ಚು ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬಹುವಾರ್ಷಿಕ ಕಳೆಗಳು ಭೂ ಅಂದರೆ ಬೆಳೆ ಬೆಳೀತಕ್ಕಂಥ ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದಿರ್ತಕ್ಕಂಥ ಹೊಲ ಇರ್ಬೋದು, ಮುಂತಾದ ಕಡೆ ಬರ್ತಕ್ಕಂಥ ಒಂದು ಕಳೆಗಳಾಗಿರ್ತಾವೆ ಇವು. ಸೊ ಇವು ಪ್ರಮುಖ ಕಳೆಗಳಾಗಿದ್ದಾವೆ. ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಮಸ್ಯೆ ಹೇಳೋದು ಈ ತುರುಬಿ ಗಿಡ ಅಥವಾ ತುಂಬೆ ಗಿಡ ಅಂತ ಹೇಳ್ತಾರೆ, ಅದು ಬರುತ್ತೆ, ಜೊತೆಗೆ ಕರಿಕೆ ಮತ್ತು ಜೇಕು ಅಂತ ಹೇಳ್ತಾರೆ, ಇವು ಜಾಸ್ತಿ ಬರ್ತಾವ್ರಿ, ಏನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಈಗ ನಾವು ಕರಿಕೆಯನ್ನು ತೆಗೆದುಕೊಂಡಾಗ ಗರಿಕೆ, ಹೌದು, ಗರಿಕೆ ಬಹುವಾರ್ಷಿಕ ಕಳೆ ಬಹಳಷ್ಟು ಸಮಸ್ಯೆ ಮಾಡ್ತದೆ ನಮ್ಮ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಬೆಳೆಗಳಲ್ಲಿ ಕೆಲವೊಂದು ಸಮಸ್ಯೆ ಮಾಡ್ತದೆ. ಹೇಗೆ ಗರಿಕೆ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕು ಅಂತ ಹೇಳ್ತಿರ್ತಾವೆ, ಒಣಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ? ಇದು ಬೇರೆ ನಿಮಗೆ ಏಕವಾರ್ಷಿಕ ಕಳೆಗಳಿಗೂ ಮತ್ತು ಬಹುವಾರ್ಷಿಕ ಕಳೆಗಳಿಗೆ ನಾವು ಒಂದು ಹತೋಟಿ ಕ್ರಮಗಳೇ ಬೇರೆ ಬೇರೆ ಆಗಿರ್ತವೆ. ಸೊ ಏಕವಾರ್ಷಿಕ ಕಳೆಗಳು ಏನು ಅಂದರೆ ಅವು ಬೀಜಗಳಿಂದ ಬೆಳವಣಿಗೆ ಹೊಂದಿ ಮತ್ತೆ ಇನ್ನೊಂದು ಗಿಡ ಆಗಬೇಕಂದ್ರೆ ಬೀಜದಿಂದನೇ ಆಗಬೇಕು. ಅದೇ ಇದು ಏನು ಬಹುವಾರ್ಷಿಕ ಕಳೆಗಳಾಗಿರ್ಬೋದು, ನೀವು ಹೇಳ್ದಂಗೆ ತುಂಗೆ ಇರ್ಬೋದು, ಗರಿಕೆ ಇರ್ಬೋದು, ಮುಂತಾದ ಈ ಒಂದು ಬಹುವಾರ್ಷಿಕ ಕಳೆಗಳು ಬೇರುಗಳಿಂದ ಇರ್ಬೋದು, ಕೆಲವೊಂದು ಈಗ ಪಾರ್ಥೇನಿಯಂ ತಗೊಂಡ್ರೆ ನಮಗೆ ಬೀಜದಿಂದ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕಳೆ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಬೇರಿನಿಂದ, ಗೆಡ್ಡೆಯಿಂದ ಮತ್ತು ಗೆಣಸು ಬಳ್ಳಿಯಿಂದಲೂ ಬರ್ತಕ್ಕಂಥ ಈ ಒಂದು ಅನೇಕ ಬಹುವಾರ್ಷಿಕ ಕಳೆಗಳು ನಮಗೆ ಹತೋಟಿ ಮಾಡೋದೇ ಕಷ್ಟ ಅಂತ ಅನಿಸುತ್ತೆ. ಹತೋಟಿ ಮಾಡೋದು ಯಾಕೆ ಕಷ್ಟ ಅಂದರೆ, ನಾವೇನಾದರೂ ಈಗ ಮುಖ್ಯವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಉಳುಮೆ ಮಾಡಿ ಕೆಲವೊಂದು ಏಕವಾರ್ಷಿಕ ಕಳೆಗಳನ್ನು ಹತೋಟಿ ಮಾಡ್ತೀವಿ. ಅದೇ ಈ ಬಹುವಾರ್ಷಿಕ ಕಳೆಗಳಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರ್ತಕ್ಕಂಥ ಬೇರುಗಳೇನಾದರೂ ಕಟ್ಟಾಗಿ ಹೊಲ ತುಂಬ ಆಗ್ಬಿಡ್ತಾವೆ, ಒಂದೊಂದು ಸಣ್ಣ ಸಣ್ಣ ಬೇರು ಕೂಡ ಒಂದೊಂದು ಗಿಡ ಆಗ್ಬಿಡ್ತಾವೆ. ಸೊ ಅದನ್ನು ಹತೋಟಿ ಮಾಡೋದು ಬಹಳ ಕಷ್ಟ. ಸೊ ರೈತ ಬಾಂಧವರು ಏನು ಈ ಏಕವಾರ್ಷಿಕ ಒಂದು ಅಂದರೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತಕ್ಕಂಥ ಕಳೆಗಳಿಗೂ ಇವಕ್ಕೂ ಭಾರಿ ವ್ಯತ್ಯಾಸ ಇರ್ತವೆ. ಸೊ ಹತೋಟಿ ಮಾಡೋದು ಬಹಳ ಬಹಳ ಕಷ್ಟ. ಹೇಗೆ ಈಗ ಗರಿಕೆಗೆ ಬಂದರೆ ತಾವು ಹೇಳೋದು ರೈತರಿಗೆ ಏನು ಮಾಡ್ಲಿಕ್ಕೆ ಹೇಳ್ತೀರಿ, ಯಾವ ರೀತಿ ಹತೋಟಿ ಮಾಡಬೇಕು? ಗರಿಕೆಗೆ ನೋಡ್ರಿ ಮೊದಲೆಲ್ಲ ಏನು ಮಾಡ್ತಿರು, ಆಳವಾದಂಥ ಉಳುಮೆ ಮಾಡ್ರಿ ಅಂತ ಹೇಳ್ತಿದ್ರು, ಅಥವಾ ಮೊದಲೆಲ್ಲ ರೈತರು ಗುದ್ದಲಿ ತೊಗೊಂಡು ಹಡ್ಡಿ ಬೇರೆ ಸಮೇತವಾಗಿ ನಾಲ್ಕು ಗಂಟು ಐದು ಗಂಟು ಒಂದೊಂದು ಫೂಟು ಎರಡೆರಡು ಫೂಟು ಉದ್ದ ಇರ್ತಿತ್ತು ಒಳಗಡೆ ಬೇರೆದು ಗರಿಕೆಯನ್ನು ಮಾಡಿದ್ರೆ. ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ಹೊಲದಲ್ಲಿ ನೀರಾವರಿ ನೋಡಿದಲ್ಲಿ ಗರಿಕೆ ಬೆಳೆದಿರ್ತದೆ, ಹಂಗೆ ತೋಟಗಾರಿಕೆ ಬೆಳೆಗಳು ಗಿಡಗಳಿರ್ತವೆ, ಅದು ಗಿಡ ಇರ್ತದ್ರೆ ಕೆಳಗೆ ಏನು ಮಾಡಲ್ಲ, ಗರಿಕೆ ಅದೇನು ಮಾಡ್ತಾ ಅಂತ ರೈತರು, ನೀವು ತಜ್ಞರಾಗಿ ಏನು ಹೇಳ್ತೀರಿ? ಸೊ ಕೆಲವೇ ಕೆಲವು ಈಗ ನೀವು ನೋಡ್ಬೋದು, ಒಂದು ಭಾಗದಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಸಣ್ಣ ಪ್ಯಾಚಲ್ಲಿ ಏನಾದ್ರೂ ಈ ಒಂದು ಗರಿಕೆ ಅಂತಕ್ಕಂಥದ್ದು ಬಂದರೆ ಒಂದು ವರ್ಷ ಏನಾದರೂ ಬಿಟ್ಟರೆ ಅದು ಹೊಲ ತುಂಬ ಆಡ್ಕೋಬಿಡುತ್ತೆ. ಸೊ ಈ ಹತೋಟಿ ಮಾಡಬೇಕಾದ್ರೆ ಅನೇಕ ಒಂದು ಕಾರ್ಯಕ್ರಮಗಳಿದ್ದಾವೆ, ಅಂದರೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಹತೋಟಿ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಏನಪ್ಪ ಅಂದರೆ ಯಾವುದೇ ಒಂದು ಕಳೆ ಬಂದರೆ ರಾಸಾಯನಿಕಗಳು ಹೊಡಿಬೇಕು ಅಂತಾರೆ, ಇಲ್ಲ ಮತ್ತು ಅವುಗಳನ್ನು ಹತೋಟಿ ಮಾಡಬೇಕಂದ್ರೆ ಉಳುಮೆ ಮಾಡೇ ಮಾಡಬೇಕಾಗುತ್ತೆ ಅಂತಂತಾರೆ. ಸೊ ಮುಖ್ಯವಾಗಿ ಈ ಒಂದು ರೀತಿಯ ಬಹುವಾರ್ಷಿಕ ಕಳೆಗಳನ್ನು ಮಾಡಬೇಕಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು. ಸೊ ಒಂದು ಈಗ ಮುಖ್ಯವಾಗಿ ಏನಪ್ಪ ಅಂದರೆ ದ್ವಿದಳ ಧಾನ್ಯ ಬೆಳೆಗಳು, ಯಾವ ಬೆಳೆಗಳು ಅವು ಬರ್ತವೆ ಅವನ್ನು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತು ಈಗ ಸರಿಯಾದ ಸಮಯ ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಮಾಡೋದ್ರಿಂದ ನೀವು ಹೇಳ್ದಂಗೆ ಒಂದಡಿ ಕೆಳಗಡೆ ಎರಡಡಿ ಕೆಳಗಡೆ ಇರತಕ್ಕಂಥ ಬೇರುಗಳೆಲ್ಲನು ಮೇಲ್ಗಡೆಗೆ ಬಂದು ಅವು ಈ ಒಂದು ಬಿಸಿಲಿಗೆ ಒಣಗ್ತವೆ. ಇದು ಬಹಳ ಮುಖ್ಯ. ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಎಲ್ಲಿ ಈ ಒಂದು ಗರಿಕೆ ಅಥವಾ ತುಂಗೆ ಜಾಸ್ತಿ ಇರುತ್ತೆ ಅದನ್ನು ಪ್ರತಿ ವರ್ಷ ಮಾಡೋದ್ರಿಂದ ನಿಮಗೆ ಅವುಗಳನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಭೂ ಒದಿಕೆ ಅಂದರೆ ನೀವು ಬಂದಿರತಕ್ಕಂಥ ಹೊಲದಲ್ಲಿ ಬಂದಿರತಕ್ಕಂಥ ಕಸಕಡ್ಡಿಗಳನ್ನು ಅಲ್ಲೇ ಬಿಟ್ಟು ಅವನ್ನ ಕೊಳೆದ್ರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ, ಮತ್ತು ಒಂದು ಬೆಳೆ ಸಮಯದಲ್ಲಿ ಅಂತರ್ ಬೆಳೆಯಾಗಿ ಬೆಳೆದ್ರಿಂದ, ಬೇರೆ ಬೇರೆ ಬೆಳೆಗಳನ್ನು ಅಂತರವಾಗಿ ಬೆಳೆದ್ರಿಂದ, ಮತ್ತು ನೀವು ಆಗಲೇ ಹೇಳ್ದಂಗೆ ಕೈಯಿಂದ ತೆಗಿತಕ್ಕಂಥದ್ದು. ಮೊದಲಿಗೆ ಹಿಂದಿನ ಕಾಲದಲ್ಲಿ ರೈತರು ಏನು ಮಾಡ್ತಾ ಇದ್ರು ಅಂದರೆ ಬುದ್ದಿ ತಗೊಂಡು ಆಳವಾಗಿ ಕೆತ್ತಿ ಒಂದೊಂದು ಬೇರ್ನ ಕೂಡ ಬೇರಿನ ಸಮೇತ ತೆಗೆದು ಅದನ್ನ ಸುಡ್ತಾ ಇದ್ರು. ಸೊ ಈಗೇನಾಗಿದೆ ಅಂದ್ರೆ ಆಳುಗಳ ಅಭಾವ ಮತ್ತು ಬೇರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ವಿಶಾಲವಾದ ಹೊಲದಲ್ಲಿ ಅದು ಮಾಡೋದು ಬಹಳ ಕಷ್ಟ ಆಗುತ್ತೆ, ಕಷ್ಟ ಆಗ್ಬಿಡುತ್ತೆ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕಗಳು ಬಂದಿದ್ದಾವೆ, ಅವುಗಳನ್ನು ನಾವು ಒಡೆದ್ರಿಂದ ನಾವು ಅವುಗಳನ್ನು ಹತೋಟಿ ಮಾಡ್ಬೋದು. ಈ ರಾಸಾಯನಿಕಗಳಲ್ಲಿ ಈಗೇನಪ್ಪ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಏನು ಅಂದ್ರೆ ರಾಸಾಯನಿಕಗಳು ಒಡೆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಗರ್ಕೆ ತುಂಗೆ ಒಣಗುತ್ತೆ, ಅದೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಣಗೋದಿಲ್ಲ, ಮತ್ತೆ ಜಿಗಿತೈತೆ. ಒಂದು ಕೆಲವೊಂದು ವಾರಗಳ ನಂತರ ಮತ್ತೆ ಚಿಗುರೊಡೆಯತೈತೆ, ಮತ್ತೆ ಆಗ್ತವೆ. ಈಗೇನವಂದ್ರೆ ಬೆಳೆ ಬೆಳೆಯ ಸಮಯದಲ್ಲಿ ಅಥವಾ ಮುಂಗಾರಿನಲ್ಲಿ ರಾಸಾಯನಿಕಗಳು ಹೊಡೆದು ಹತೋಟಿ ಮಾಡಿಕೊಂಡು ಬೆಳೆ ಬೆಳವಣಿಗೆ ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು. ಇಂಥ ಒಂದು ರಾಸಾಯನಿಕಗಳು ಬಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದ ಭೂಮಿನಲ್ಲಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಗ್ಲೈಪೋಸೇಟ್ ಅಂತ ಬರುತ್ತೆ, ಗ್ಲೈಪೋಸೇಟ್ ಅಥವಾ ಮೀರಾ 71 ಅಂತ ಬರ್ತಕ್ಕಂಥ ಒಂದು ಕೆಮಿಕಲ್ ಬರುತ್ತೆ. ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ನಾವು ಆ ಒಂದು ಎಲ್ಲ ತುಂಗೆ ಆಗಿರ್ಬೋದು ಗರಿಕೆ ಆಗಿರ್ಬೋದು ಸಂಪೂರ್ಣವಾಗಿ ಒಣಗುತ್ತೆ. ಅದು ಬೆಳೆದಂತ ತುಂಗೆ ಗರಿಕೆ ಮೇಲೆ ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಹೌದು, ಈ ಕಳೆನಾಶಕವನ್ನು ನಾವು ಸಿಂಪರಣೆ ಮಾಡೋದ್ರಿಂದ 5 ml 1 ಲೀಟರ್ಗೆ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ನಾವು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬಹುದು. ಮತ್ತೆ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೂ ಸಹ ಈಗ ನಾವು ಮೀರಾ 71 ಅಥವಾ ಗ್ಲೈಪೋಸೇಟ್ ಏನು ಹೇಳ್ತೀವಿ ಇದು ಬೇರುಗಳಿಗೂ ಸಹ ಒಂದು ತಲುಪ್ತಕ್ಕಂಥ ಒಂದು ಕಳೆನಾಶಕ ಇದೆ. ಇದು ಒಡೆಯೋದ್ರಿಂದ ನಾವು ಹತೋಟಿ ಮಾಡ್ಕೋಬಹುದು. ಇದಲ್ದ ಇನ್ನೊಂದು ಪ್ಯಾರಾಕ್ವಾಟ್ ಅಂತ ಬರುತ್ತೆ, ಅದನ್ನ ನಾವು ಹೊಡ್ಕೋಬಹುದು. ಅದು ಅಷ್ಟೇ 5 ml, ಅದು 5 ml 1 ಲೀಟರ್ಗೆ ಹಾಕೊಂಡು ಒಡೆಯೋದ್ರಿಂದ ಸೊ ಹತೋಟಿ ಮಾಡ್ಕೋಬಹುದು ರಾಸಾಯನಿಕಗಳಿಂದ. ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಹೆಚ್ಚು ಇರ್ತಕ್ಕಂಥ ಹೊಲದಲ್ಲಿ ಮುಂಗಾರಿಗಿಂತಲೂ ಮುಂಚಿತವಾಗಿ ಸುಡ್ತಾರೆ. ಸುಡೋದ್ರಿಂದಲೂ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗ ಮತ್ತು ಆ ಗೆಡ್ಡೆ ಅಂದ್ರೆ ಒಂದು 1/2 ಅಡಿ ಆಳದಲ್ಲಿರ್ತಕ್ಕಂಥ ಗೆಡ್ಡೆಗಳು ಸಹ ಇದರಿಂದ ಸುಟ್ಟು ಹೋಗ್ತವೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಆ ಒಂದು ಸುಡ್ದಂತ ಹೊಲದಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇದು ಒಳ್ಳೆಯ ಒಂದು ಹತೋಟಿ ಕಾರ್ಯಕ್ರಮ ಅಲ್ಲ, ಆದರೂ ರೈತರು ಹೆಚ್ಚು ಈ ಒಂದು ಗರ್ಕೆ ಸಮಸ್ಯೆ ಸುಡ್ತಾರೆ. ಹೌದು ಹೌದು. ಈಗ ಒಣಬೇಸದಲ್ಲಿ ರೈತ ಬಾಂಧವರು ಆಳವಾದ ಉಳುಮೆಯನ್ನ ಮಾಡಬಹುದು, ಗರಿಕೆ ಇದ್ದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಆಳವಾದ ಉಳುಮೆಯನ್ನ ಮಾಡೋದ್ರಿಂದ ಮತ್ತು ಆ ಬೇರುಗಳನ್ನೆಲ್ಲ ಸರಿಯಾಗಿ ಆರಿಸಿ ಸುಡ್ಬೇಕು. ಅವನ ಮತ್ತೆ ಒಗೆದು ಮತ್ತೆ ಮಳೆ ಬಂತಂದ್ರೆ ಮತ್ತೆ ಚಿಗಿತ್ ಬಿಡ್ತಾವ ಅಲ್ಲೇ ಬೇರುಗಳು. ಹೌದು ಹೌದು. ಈ ಆಳವಾದ ಉಳುಮೆ ಮಾಡಬಹುದು. ಈಗ ತೋಟಗಾರಿಕೆ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಿದ್ದಾಗ ಅಲ್ಲಿ ಆಳವಾದ ಉಳುಮೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ದಾಳಿಂಬೆ ಇರಬಹುದು ಅಥವಾ ಬೇರೆ ಬೇರೆ ಬಹುವಾರ್ಷಿಕ ಬೆಳೆಗಳಿರ್ತವೆ, ಅಲ್ಲಿ ಕಳೆನಾಶಕನ ಹೊಡಿಬೇಕಲ್ಲಿ ಕಳೆನಾಶಕನೇ ಹೊಡಿಬೇಕು. ಬೇರೆ ಯಾವುದೇ ಒಂದು ರೀತಿ ಅಂದ್ರೆ ಈಗ ನಾವು ರಾಸಾಯನಿಕ ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರು ರಾಸಾಯನಿಕಗಳನ್ನು ಬಳಸೋದಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒದಕೆ ಮಾಡಬಹುದು. ಕೆಲವರು ಗಿಡದ ಸುತ್ತು ಒಂದು ಪ್ಲಾಸ್ಟಿಕ್ ಒದಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಳೆಗಳು ಬರೋದಿಲ್ಲ, ಮತ್ತು ಗಿಡಗಳ ಬೆಳವಣಿಗೆನೂ ಚೆನ್ನಾಗುತ್ತೆ, ಮತ್ತೆ ತೇವಾಂಶನೂ ಸಂರಕ್ಷಣೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬೇರೆ ಯಾವುದೇ ಒಂದು ಪದ್ಧತಿ ಸಿಗೋ ಅಂದ್ರೆ ಅನುಕೂಲ ಆಗೋದಿಲ್ಲ ಅಂತ ಸಮಯದಲ್ಲಿ ಮಾತ್ರ ರಾಸಾಯನಿಕಗಳಿಗೆ ಹೋಗ್ಬೇಕಾಗುತ್ತೆ. ನಾನಾಗ್ಲೇ ಮೇಲೆ ಹೇಳ್ದಂಗೆ ಒಂದು ಗ್ಲೈಪೋಸೇಟ್ ಅಥವಾ ಪ್ಯಾರಾಕ್ವಾಟ್ ಅಂತಕ್ಕಂಥ ಕಳೆನಾಶಕಗಳನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಯಾಕೆಂದ್ರೆ ಇದು ಯಾವುದೇ ಒಂದು ಹಸಿರು ಒಂದು ಗಿಡ ಬೆಳೆ ಇದ್ರೆ ಒಣಗೋಗ್ಬಿಡುತ್ತೆ. ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಮತ್ತೆ ಯಾವುದೇ ರಾಸಾಯನಿಕಗಳು ಬೇಡ ಅಂದ್ರೆ ಬೇರೆ ರೀತಿಯ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಅಂದ್ರೆ ರಾಸಾಯನಿಕ ಬೇಡ ಅಂತಂದ್ರೆ ಪದ್ಧತಿ ಮತ್ತೆ ಬೇರೆ ಅಂದ್ರೆ ಆಳವಾದ ಉಳುಮೆ ಮಾಡಬೇಕು, ಅದನ್ನೇ ಮಾಡಬೇಕು ತೆಗಿಬೇಕಂತ ಹೇಳ್ತಿರ್ತಾವ. ಹೌದು. ಮತ್ತೆ ಕಸ ಕಡ್ಡಿನೂ ಸಹ ನಮ್ಗೆ ಬೇರೆ ಕಳೆ ಇಲ್ದಿರ್ತಕ್ಕಂಥ ಕಸ ಕಡ್ಡಿನ ಭೂ ಒದಕೆ ಆಗಿ ಒದಿಸೋದ್ರಿಂದಲೂ ಸಹ ಈ ಒಂದು ಗಿಡಗಳ ಅಂದ್ರೆ ಕಳೆಗಳ ಒಂದು ಬೆಳವಣಿಗೆನ ಹತೋಟಿ ಮಾಡಬಹುದು. ಈಗ ನೀರಾವರಿ ಪ್ರದೇಶದಲ್ಲಿ ಗರಿಕೆ ಜೇಕು ಚೆನ್ನಾಗಿ ಸಿಗುತ್ತಿರ್ತಾವ, ಆಮೇಲೆ ನೀವು ಗ್ಲೈಫಾಸೇಟ್ ಅಥವಾ ಪ್ಯಾರಾಕ್ವಾಟ್ ಔಷಧಿಯನ್ನು ಕಳೆನಾಶಕವನ್ನು ಸಿಂಪರಣೆ ಮಾಡ್ತೀವಿ, ಒಣಗಿ ಬಿಡುತ್ತೆ ಅದು. ಹೌದು. ಒಣಗಿ ಮತ್ತೆ ಒಂದು 15 ದಿವಸ ಒಂದು ತಿಂಗಳಾದ್ಮೇಲೆ ಮತ್ತೆ ಬಂದ್ಬಿಡುತ್ತೆ. ಹೌದು. ಮತ್ತೆ ಹೊಡಿಬೇಕಂತಿರುವಾಗ ಮತ್ತೆ ಹೊಡಿಬೇಕಾಗುತ್ತೆ. ಬಂದ್ರೆ ರಾಸಾಯನಿಕಗಳಿಂದಲೇ ಮಾತ್ರ ಅಂತಾನೆ ಆದಾಗ ಇದಾಗುತ್ತೆ. ಇನ್ನೊಂದು ಕೆಲವೊಂದು ಬೆಳೆ ಪರಿವರ್ತನೆಯೂ ಮಾಡ್ಬೋದು. ಸೊ ಈಗ ಅಗಲವಾದ ಈಗ ತೊಗರಿ ಮತ್ತಿ ಮುಂತಾದ ಒಂದು ಬೆಳೆಗಳು ಅಗಲವಾದ ಒಂದು ಸಾಲುಗಳಲ್ಲಿ ಮಾಡೋದ್ರಿಂದ ಈ ಸಾಲುಗಳ ಮಧ್ಯೆ ಈ ಕಳೆಗಳ ಒಂದು ಉಪಟಲ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಇವುಗಳನ್ನು ಹತೋಟಿ ಮಾಡೋಕೆ ಕಷ್ಟ ಆಗ್ಬೋದು. ಬೇರೆ ಯಾವುದು ಅನಿವಾರ್ಯ ಯಾವುದು ಇಲ್ಲ ಅಂತ ಸಮಯದಲ್ಲಿ ರೈತರು ಮುನ್ನೆಚ್ಚರಿಕೆ ವಹಿಸಿ ಈ ಕಳೆನಾಶಕಗಳನ್ನು ಬಳಸಬೇಕು, ಬಹಳ ಮುಖ್ಯ. ಅಂದ್ರೆ ಈಗ ನಾವು ವಾರ್ಷಿಕ ಬೆಳೆಗಳನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗ ಗೋಧಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತಿರ್ತೀವಿ, ಅಂತ ರೈತರು ಹೇಳೋದು ಎಷ್ಟು ಕಷ್ಟಪಟ್ಟರು ಹೋಗ್ತಾ ಇಲ್ಲ ಇದು ಗರಿಕೆ ಮತ್ತು ಜೇಕು, ಇದಕ್ಕೆ ಏನು ಮಾಡಬೇಕು ಗೊತ್ತಾಗತ್ತಲ್ಲ ಅಂತ ಹೇಳ್ತಾರೆ. ಅದೇನೋ ಇನ್ನೂ ಮೊಳಕೆ ಬಂದಿರುತ್ತೆ, ಅದೇ ಗರಿಕೆನೇ ಬಂದ್ಬಿಡುತ್ತೆ ಮುಂಚೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಿವಾರಣೆ ಮಾಡೋದು, ಕಳೆನಾಶಕದಿಂದ ನಿವಾರಣೆ ಮಾಡೋದು ಕಷ್ಟ ಆಗಿಬಿಡುತ್ತೆ ಅವರಿಗೆ. ಕಳೆನಾಶಕಗಳನ್ನು ನಿವಾರಣೆ ಮಾಡೋದು ತೊಂದರೆ ಆದಂಥ ಸಮಯದಲ್ಲಿ ಅಂತರ್ಬೇಸಾಯ ಮಾಡ್ತಕ್ಕಂಥದ್ದು, ಮುಂಚಿತವಾಗಿ ಒಂದು ಬಿತ್ತನೆ ಆದ 15 ದಿನಕ್ಕೆ ಅಂತರ್ಬೇಸಾಯ ಮಾಡ್ತಕ್ಕಂಥದ್ದು, ಮತ್ತೆ ಸಾಲುಗಳ ಮಧ್ಯೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಈಗ ದ್ವಿದಳ ಧಾನ್ಯಗಳು ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಹುರುಳಿ ಇರ್ಬೋದು, ಇಂಥವನ್ನ ಬೆಳೆದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಮಾಸ್ಕ್ ಆಗ್ಬಿಡುತ್ತೆ. ಸೊ ಅವು ಈ ಒಂದು ಕಳೆಗಳ ಬೆಳವಣಿಗೆ ಆಗೋದಿಲ್ಲ. ಸುಮಾರು ಒಂದು 15-20 ದಿನಗಳು ಬೇಕು ಏನೋ ಇಂಥ ಕಳೆಗಳು ಮತ್ತೆ ಬೆಳವಣಿಗೆ ಆಗಿ ಒಂದು ಸಾಲುಗಳ ಮಧ್ಯೆ ಬರ್ತಕ್ಕಂಥದ್ದು. ಅಂಥ ಸಮಯದಲ್ಲಿ ಈ ದ್ವಿದಳ ಧಾನ್ಯಗಳು ಏನಾದರೂ ಬೆಳೆದಿದ್ದೆ ಆದರೆ ನಮ್ಮ ಆ ಸಾಲುಗಳ ಮಧ್ಯೆ ಬರ್ತಕ್ಕಂಥ ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಅಂದ್ರೆ ಈಗ 2-3 ಸಲ ನೀರಾವರಿ ಪ್ರದೇಶ ಇತ್ತಪ್ಪ ಅಂದ್ರೆ ಈ ಚೆನ್ನಾಗಿ ಸಿಕ್ಕಿದಾಗ 2-3 ಸಲ ಕಳೆನಾಶಕವನ್ನು ಅದರ ಮೇಲೆ ಸಿಂಪರಣೆ ಮಾಡಿದ್ರೆ ಕಂಪ್ಲೀಟ್ ಹೋಗತ್ತಂತಿರ್ತಾವೆ ಕಳೆನಾಶಕ ಯೂಸ್ ಮಾಡೋದ್ರಿಂದ. ಈ ನೋಡಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಈಗ ಕೆಲವೊಮ್ಮೆ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಕೀಟಗಳನ್ನ ಹೊಲದಲ್ಲಿ ಪರತಂತ್ರ ಜೀವಿಗಳನ್ನ ಬಿಡ್ತಾರೆ. ಅದೇ ತರ ಕಳೆಗಳನ್ನ ತಿನ್ನುವಂತ ಪರತಂತ್ರ ಜೀವಿಗಳು ಏನಾದ್ರು ಕಂಡಿಡಿದ್ರೆ ವಿಜ್ಞಾನಿಗಳು ಆದ್ರೆ ಇದೆ ಅಂದ್ರೆ ಏನು ಜೈವಿಕವಾಗಿ ಆ ಕಳೆಗಳನ್ನು ಹತೋಟಿ ಮಾಡಿರ್ತಕ್ಕಂಥದ್ದು, ಬಟ್ ಈ ನಮ್ಮ ದೇಶದಲ್ಲಿ ಆಗಿರ್ಬೋದು ಮತ್ತೆ ಈ ಪ್ರಾಂತ್ಯದಲ್ಲಿ ಅದು ಇನ್ನೂ ಹೆಚ್ಚು ಪ್ರಚಲಿತ ಆಗಿಲ್ಲ. ಸೊ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಿದ್ದಾವೆ. ಸೊ ಬಟ್ ಇಲ್ಲಿ ಈ ಭಾಗದಲ್ಲಿ ಈ ಒಂದು ಜೈವಿಕವಾಗಿ ಕಳೆಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಬಂದಿಲ್ಲ. ಈಗ ಇನ್ನೊಂದು ಕಳೆ ಬಹುವಾರ್ಷಿಕ ಕಳೆಗೆ ಬಂದಾಗ ತುರ್ಬಿ ಗಿಡ ಅಂತ ಹೇಳ್ತೀವಿ ನಾವು, ತುರ್ಬಿ ಗಿಡ ಅದೇ ನೀವು ಹೇಳಿದ್ರಲ್ಲ ಒಂದು, ಅದನ್ನ ಹತೋಟಿ ಮಾಡೋದು ಕಷ್ಟ. ಈಗ ಒಣ ಪ್ರದೇಶದಲ್ಲಿ ಬಹಳಷ್ಟು ಬರ್ತಾ ಇರ್ತದ, ಬದನೆ ಜಾತಿಗೆ ಸೇರಿದಂತ ಒಂದು ಸಸ್ಯ ಬಹಳಷ್ಟು ಬರುತ್ತೆ, ಕಾಡು ಬದನೆ. ಅದು ಹೇಗೆ ನಿರ್ಮೂಲನೆ ಮಾಡೋದು ಅಂತಿರ್ತಾವ? ಸೊ ನಾನು ಆಗ್ಲೇ ಹೇಳಿದೆ ನಮ್ಗೆ ಈ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಬೀಜದಿಂದ ಬರ್ತಕ್ಕಂತ ಯಾವ್ದೇ ಒಂದು ಕಳೆಗಳಿದ್ರೆ ಅವುಗಳನ್ನ ಹತೋಟಿ ಮಾಡೋದು ಈಸಿ. ಸೊ ನಮ್ಗೆ ತುಂಗೆ ಗರಿಕೆ ಇಂಥವುಗಳನ್ನ ಬೇರಿಂದ ಬೆಳವಣಿಗೆ ಆಗ್ತಕ್ಕಂತ ಬಹುವಾರ್ಷಿಕ ಕಳೆಗಳನ್ನ ಹತೋಟಿ ಮಾಡೋದು ಕಷ್ಟ. ಸೊ ಇಂಥವುಗಳನ್ನ ಏನಾಗುತ್ತೆ ಅಂದ್ರೆ ಯಾವ ಮುಂಚಿತವಾಗಿ ಹೂ ಬಿಡದಿದ್ದಕ್ಕಿಂತಲೂ ಮುಂಚಿತವಾಗಿ ಅಥವಾ ಬೀಜ ಬರ್ದಕ್ಕಿಂತಲೂ ಮುಂಚಿತವಾಗಿ ಅವುಗಳನ್ನ ಕಿತ್ತು ನಾವು ಸುಡೋದ್ರಿಂದ ಅವುಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಈಗ ಪಾರ್ಥೇನಿಯಂ ಸಹ ಬೀಜದಿಂದ ಬರ್ತಕ್ಕಂತ ಒಂದು ಬಹುವಾರ್ಷಿಕ ಕಳೆ, ಇದನ್ನ ನಾವು ಹತೋಟಿ ಮಾಡಬಹುದು. ಬಂದಾಗ ಕಳೆಯನ್ನ ಬೀಜ ಆಗೋರಿಗೂ ಬಿಡಬಾರ್ದು. ಯಾವ್ದೇ ಒಂದು ಈ ಕಳೆಗಳನ್ನ ಬೀಜ ಆಗೋವರೆಗೂ ಬಿಡಬಾರ್ದು. ನೀವು ಬೀಜ ಆಗೋವರೆಗೂ ಬಿಟ್ಟಿದ್ದೆ ಆದ್ರೆ ಒಂದ್ಸರಿ ಬೀಜ ಆದ್ರೆ 7 ವರ್ಷ ಅವು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅಷ್ಟು ಕಷ್ಟ. ಪಾರ್ಥೇನಿಯಂ ಒಂದು ಸಸ್ಯದ ಬೀಜ ಭೂಮಿಯಲ್ಲಿ ಎಷ್ಟು ವರ್ಷ ಜೀವಂತವಾಗಿರುತ್ತದೆ ಬೀಜ? ಸೊ ನಮ್ಮ ಒಂದು ವೈಜ್ಞಾನಿಕವಾಗಿ ತಿಳಿದಿದ್ದು ಏನಪ್ಪ ಅಂದ್ರೆ ಒಂದ್ ಸರಿ ಅದು ಬೀಜ ಆದ್ರೆ 7 ವರ್ಷ ಅದು ಭೂಮಿನಲ್ಲೇ ಇರುತ್ತೆ. ಯಾವಾಗ ಬೇಕಾಗ ಒಳ್ಳೆ ಕಂಡೀಷನ್ ಸಿಕ್ಕರೆ ಮೊಳಕೆ ಬಂದ್ಬಿಡುತ್ತದೆ. ಹೌದು, ಅದು ಕಂಡೀಷನ್ ಸಿಕ್ಕಿದ್ರೆ ಲಕ್ಸುರಿಯಾಗಿ ಬೆಳಿತೈತೆ ಮತ್ತೆ. ಬಟ್ ಅದನ್ನ ಹತೋಟಿ ಮಾಡೋದು ಬಹಳ ಈಸಿ. ಸೊ ಏನು ಅಂದ್ರೆ ನಾವು ಯಾವುದೇ ಒಂದು ಈ ಬೇಸಾಯ ಕ್ರಮಗಳನ್ನ ನಾನು ಏನ್ ಹೇಳಿದ್ನಲ್ಲ ಅವನ್ನ ಮಾಡಬಹುದು, ಬಟ್ ಇವೆಲ್ಲವನ್ನೂ ನಾವು ಹೂವು ಅಥವಾ ಹೂವಾಡುವ ಅಂತಕ್ಕಿಂತ ಮುಂಚಿತವಾಗಿ ಮಾಡ್ಕೋಬೇಕು. ಮುಂಚಿತವಾಗಿ ಮಾಡ್ಕೊಳ್ಳೋದ್ರಿಂದ ಹತೋಟಿ ಮಾಡಬಹುದು. ವಿಶೇಷವಾಗಿ ಮತ್ತೆ ಬಹುವಾರ್ಷಿಕ ಕಳೆಗಳಿಗೆ ಬಂದಾಗ ಏನು ಒಂದು ಇತ್ತೀಚೆಗೆ ಬದಲಾವಣೆಗಳಾಗಿದ್ದಾವೆ, ಏನಾದರೂ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ ನಿರ್ವಹಣೆಯಲ್ಲಿ? ಈಗ ಇಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಬೇಸಾಯ ಕ್ರಮಗಳನ್ನೇ ಈಗಲೂ ನಾವು ಶಿಫಾರಸು ಮಾಡ್ತೀವಿ. ರಾಸಾಯನಿಕಗಳನ್ನು ಶಿಫಾರಸು ಮಾಡಿದಾಗ ಇತ್ತೀಚೆಗೆ ಬಂದಿರತಕ್ಕಂಥ ರಾಸಾಯನಿಕಗಳನ್ನೇ ನಾವು ಹೇಳ್ತೀವಿ. ಸೊ ಇನ್ನು ಸಮಗ್ರ ನಿರ್ವಹಣೆ ಬಹಳ ಮುಖ್ಯ. ಏಕವಾರ್ಷಿಕ ಕಳೆಗಳಿಗಿಂತಲೂ ಬಹುವಾರ್ಷಿಕ ಕಳೆಗಳಲ್ಲಿ ಸಮರ್ಪಕವಾದ ನಿರ್ವಹಣೆ ಮಾಡಿದ್ದೇ ಆದರೆ ಸಂಪೂರ್ಣ ಹತೋಟಿ ಮಾಡ್ಬೋದು. ಬಟ್ ನೀವು ಯಾವುದೋ ಒಂದು ರೀತಿಯಲ್ಲಿ 1 ವರ್ಷ ಮಾಡಿ 1 ವರ್ಷ ಬಿಟ್ಟು ಅಥವಾ ಒಂದು ಸೀಸನಲ್ಲಿ ಮಾತ್ರ ಮಾಡಿ ಮುಂದಿನ ವರ್ಷ ಮಾಡಲಿಲ್ಲ ಅಂದರೆ ಅದು ಹೆಚ್ಚು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಕೆಲವೊಂದು ಬೆಳೆಗಳನ್ನು ಬೆಳೆಯೋದ್ರಿಂದ ಕಳೆಗಳ ನಿರ್ಮೂಲನೆ ಮಾಡಬಹುದು, ಕಳೆಗಳ ಒಂದು ಹತೋಟಿ ಬರಲಾರದಂತೆ ಮಾಡಬಹುದು ಅಂತ ಹೇಳ್ತಾರೆ. ಹೌದು, ಯಾವ ಬೆಳೆಗಳು? ಉದಾಹರಣೆ ಈಗ ಗರಿಕೆ ಜೇಕು ಎಲ್ಲಿ ಬರುತ್ತೆ ಅಂತಲ್ಲಿ ಭೂಮಿಗೆ ಕೆಲವೊಂದು ಬೆಳೆಗಳನ್ನು ಸೂಕ್ತವಾಗಿ ವಿಜ್ಞಾನಿಗಳು ಶಿಫಾರಸು ಮಾಡ್ತಾರೆ, ಈ ಬೆಳೆ ಹಾಕ್ಬಿಡ್ರಿ ನಿಮ್ಮ ಗರಿಕೆ ಬರೋದಿಲ್ಲ ಸುಟ್ಟು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇಂಥ ಒಂದು ಬೆಳೆಗಳ ಹತೋಟಿಗೆ ಮೂಲ ತತ್ವ ಏನು ಅಂದ್ರೆ ಭೂಮಿಯ ಒಂದು ನಾವು ಏನು ಭೂಮಿನ ಎಕ್ಸ್ಪೋಸ್ ಮಾಡ್ದಂಗೆ ಅದನ್ನ ಸಂಪೂರ್ಣವಾಗಿ ಒದಕೆ ತರ ಮಾಡಬೇಕು. ಈಗ ನಾವು ಬಹುಬೇಗ ಬೆಳೀತಕ್ಕಂಥ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ಹುರುಳಿ, ಇಂಥ ಮುಂತಾದ ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದು ಭೂಮಿ ಎಲ್ಲ ಕವರ್ ಮಾಡಿಬಿಡ್ತವೆ, ಭೂಮಿನ ಬೇಗ ಕವರ್ ಮಾಡಿಬಿಡುತ್ತೆ, ಅವಾಗ ಈ ಕಳೆಗಳು ಬರೋದನ್ನ ತಡೀತವೆ. ಸೊ ಅದು ಬಹಳ ಮುಖ್ಯ. ಈಗ ಕೆಲವೊಮ್ಮೆ ನೀರು ನಿಲ್ಲಿಸ್ತಕ್ಕಂಥ ಬೆಳೆಗಳು ಜಾಸ್ತಿ ನೀರು ನಿಲ್ಲಿಸ್ತವೆ, ಈಗ ಉದಾಹರಣೆ ಕಬ್ಬು ಅಥವಾ ಈಗ ಭತ್ತ ಬೆಳೀತಾರೆ. ಹೌದು, ಭತ್ತದ ಗದ್ದೆಯಲ್ಲಿ ಕರಿಕೆ ಕಾಣೋದಿಲ್ಲ, ಇದು ಇಲ್ಲಿ ಕರಿಕೆ ಬರೋದೇ ಇಲ್ಲಲ್ವಾ? ಹೌದು, ಅಂತ ಗದ್ದೆಯಲ್ಲಿ ಸರ್ ಮುಖ್ಯವಾಗಿ ಇವು ಮತ್ತೆ ಬೆಳವಣಿಗೆ ಆಗದೆ ಬೇರುಗಳಿಂದ. ಈ ಬೇರುಗಳು ಕೊಳೆದಿಂದ ಸ್ಟಾರ್ಟ್ ಆದ್ರೆ ಅಥವಾ ಬೇರುಗಳು ಕೊಳತೋಗ್ಬಿಟ್ರೆ ಮತ್ತೆ ಬರ್ತಕ್ಕಂಥ ಪ್ರಮೇಯನೇ ಇರೋದಿಲ್ಲ. ಹೌದು, ಸೊ ಏಕ ವರ್ಷ ಬೆಳೆಗಳು ಏನಂದ್ರೆ ಬೀಜದಿಂದ ಬರೋದ್ರಿಂದ ನೀರಿನ ಮೂಲಕ ಬರ್ಬೋದು, ಗೊಬ್ಬರದ ಮೂಲಕ ಬರ್ಬೋದು, ಅವು ಬೀಜದಿಂದ ಮತ್ತೆ ಕಳೆಗಳಾಗಿ ಬೆಳವಣಿಗೆ ಆಗ್ತವೆ. ಈ ಬಹುವಾರ್ಷಿಕ ಬೆಳೆಗಳು ಬೇರುಗಳಿಂದ ಗೆಡ್ಡೆ ಗೆಣಸಿನಿಂದ ಬರೋದ್ರಿಂದ ಅವು ಕೊಳತೋಗಿರೋದ್ರಿಂದ ಮತ್ತೆ ಬರ್ತಕ್ಕಂಥ ಪ್ರಮೇಯ ಇರೋದಿಲ್ಲ. ಈಗ ನೋಡ್ರಿ, ಬಹಳಷ್ಟು ಕಾಟ ಇತ್ತು, ಭಯಂಕರ ಕಳೆ ಇತ್ತು ಬಹುವಾರ್ಷಿಕ, ವಿಶೇಷವಾಗಿ ಗರಿಕೆ. ಗರಿಕೆ ಇದ್ದಂತ ಪ್ರದೇಶವನ್ನ ಗದ್ದೆ ಮಾಡಿಬಿಟ್ರೆ ಹೇಗೆ? ಅಲ್ಲಿ ಗದ್ದೆ ಮಾಡಿದ್ರೆ ಬೆಳೆ ಪರಿವರ್ತನೆ ಮಾಡಿದ್ರೆ ಅವುಗಳನ್ನ ತೊಂದರೆನ ಹೋಗ್ಲಾಡ್ಸ್ಕೊ. ಒಂದ್ ವರ್ಷ ನಾವು ನೀರ್ ನಿಲ್ಲಿಸಿ ಭತ್ತವನ್ನ ಬೆಳೆದ್ಬಿಟ್ರೆ ಕಳೆ ಬರೋದೇ ಇಲ್ಲ. ಹೌದು, ಬರೋದಿಲ್ಲ. ಹೌದು, ಅದು ಒಂದು ಒಂದು ಪದ್ಧತಿ ಅನ್ಕೋಬಹುದು. ನಾವು ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ನಾವು ಇವುಗಳನ್ನ ಹತೋಟಿ ಮಾಡ್ಕೋಬಹುದು. ಏನ್ ಹೇಳಿಕ್ ಇಷ್ಟಪಡ್ತೀನಿ ನಮ್ಮ ರೈತರಿಗೆ, ಕೊನೆಯದಾಗಿ ಬಹುವಾರ್ಷಿಕ ಕಳೆಗಳು ಹಾನಿಯ ಪ್ರಮಾಣ ಬಹಳಷ್ಟು ಮಾಡ್ತಾವ ಅಂತ ಹೇಳ್ತೀರಾ, ಅಥವಾ ನೀವು ಹೇಗೆ ಅಷ್ಟೇನು ಹಾನಿ ಆಗೋದಿಲ್ಲ ಬಹುವಾರ್ಷಿಕ ಕಳೆಗಳಿಂದ ಅಂತ ಹೇಳಿದ್ರೆ? ಈ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಒಣ ಬೇಸಾಯದಲ್ಲಿ ಹೆಚ್ಚು ಒಂದು ತೊಂದರೆ ಕೊಡ್ತಕ್ಕಂಥದ್ದು ನೀರಾವರಿ ಪ್ರದೇಶಕ್ಕಿಂತಲೂ. ಅದರಲ್ಲೂ ನಿಮಗೆ ಅಗಲವಾದ ಸಾಲುಗಳಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಇಂಥ ಒಂದು ಹೊಲಗಳಲ್ಲಿ ಈ ಒಂದು ಕಳೆಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಇವುಗಳನ್ನು ನೀವು ಹತೋಟಿ ಮಾಡ್ಕೋಬೇಕಂದ್ರೆ ಒಂದು ಹೊಲಕ್ಕೆ ತಕ್ಕನಾಗಿ ಸಮಗ್ರ ಒಂದು ಕಳೆ ನಿರ್ವಹಣೆ ಕ್ರಮಗಳನ್ನು ಮಾಡಿದ್ದೇ ಆದರೆ, ಭೌತಿಕವಾಗಿ ಆಗಿರ್ಬೋದು, ಬೇಸಾಯ ಕ್ರಮಗಳಿಂದ ಆಗಿರ್ಬೋದು, ಅಥವಾ ರಾಸಾಯನಿಕಗಳಿಂದ ಆಗಿರ್ಬೋದು, ಇವೆಲ್ಲವನ್ನು ನೀವು ಸಮಗ್ರವಾಗಿ ಮಾಡಿದ್ದೇ ಆದರೆ ಈ ಒಂದು ಬಹುವಾರ್ಷಿಕ ಕಳೆಗಳನ್ನು ಸಹ ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಸೊ ಒಂದು ಪದ್ಧತಿಗಿಂತಲೂ ಬಟ್ ರೈತರ ಒಂದು ಇಚ್ಛೆ ಬಹಳ ಮುಖ್ಯ. ಸೊ ಬಂದ್ರೆ ಏನಪ್ಪ ನಮ್ಮ ಹೊಲ ತುಂಬಾ ಗರಿಕೆ ಬಂದಿದೆ, ತುಂಗೆ ಬಂದಿದೆ ಅಂತ ಹೇಳಿ ಕೈ ಚೀಲ ಕೂರೋದಲ್ಲ. ಸೊ ಅದನ್ನ ನಾವು ಹಂತ ಹಂತವಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ ಸಂಪೂರ್ಣ ಹತೋಟಿ ಮಾಡಬಹುದು. ಅಂದ್ರೆ ನೀವು ಹೇಳಿದಂತ ಕೆಲವೊಂದು ಪ್ಯಾರಾಕ್ವಾಟ್ ಇರ್ಬೋದು, ಗ್ಲೈಫಾಸೆಟ್ ಇರ್ಬೋದು, ಆಮೇಲೆ ಮೀರಾ 71 ಅಂದ್ರೆ ಅದೇ ಅವೆಲ್ಲ ಕಳೆನಾಶಕವನ್ನ ಬೆಳೆ ಇದ್ದಾಗ ಬಳಸೋದು ಬಹಳ ಸೂಕ್ಷ್ಮತೆ ಅಲ್ವಾ? ಬಹಳಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅವನ್ನ, ಈಗ ಬೆಳೆಗಳ ಮೇಲೆ ಹೊಡಿಬೇಕು ಮಾತ್ರ. ನಾನೀಗ ಪ್ಯಾರಾಕ್ವಾಟ್ ಅಂತ ಹೇಳಿದ್ನಲ್ಲ, ಅದನ್ನ ತೊಗರಿ ಬೆಳೆನಲ್ಲೂ ಸಹ ನಾವು ಶಿಫಾರಸ್ ಮಾಡಿದೀವಿ. ಬಟ್ ಏನಂದ್ರೆ ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಸ್ಪ್ರೇ ವುಡ್ ಆ ಕಡೆ ಈ ಕಡೆ ಸಿಡಿಬಾರ್ದು, ಎಲ್ಲಿ ಸಿಡಿಬಾರ್ದು ಬೆಳೆಗಳಿಗೆ, ಯಾವುದೇ ಕಾರಣಕ್ಕೂ ಸಿಡಿಬಾರ್ದು. ಎಲ್ಲಿ ಸಿಡಿಯಿತೋ ಅಲ್ಲಿ ಸುಟ್ಟೋಗ್ಬಿಡ್ತವೆ. ಸೊ ಇದು ಯಾವುದು ಹಸಿರು ಪದಾರ್ಥ, ಹಸಿರು ಗಿಡಗಳಿರ್ತವೆ ಎಲ್ಲವನ್ನು ಸುಟ್ಟೋಗ್ತವೆ. ಆದ್ರಿಂದ ರೈತರು ಈ ಒಂದು ಸಿಂಪರಣೆ ಮಾಡ್ಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು, ಬಹಳ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು. ಅವಾಗ ಮಾತ್ರ ಸಮಗ್ರವಾಗಿ ಹತೋಟಿ ಮಾಡ್ಕೋಬಹುದು. ಒಳ್ಳೇದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೆ ಬಹುವಾರ್ಷಿಕ ಕಳೆಗಳು ಯಾವುವು ಮತ್ತು ಅವುಗಳ ಹತೋಟಿನ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಎಲ್ಲ ರೈತರಿಗೂ ಧನ್ಯವಾದ. ಇದುವರೆಗೆ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-92% ಮತ್ತು ಕನಿಷ್ಠ ಆರ್ದ್ರತೆ 62-73% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಮಧ್ಯಮ ಹಾಗೂ ಮೋಡ ಕವಿದ ವಾತಾವರಣ ಇರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ಮುಂದೂಡುವುದು ಉತ್ತಮ ಹಾಗೂ ಹೆಚ್ಚಿನ ಮಳೆಯಿಂದ ಹೊಲದಲ್ಲಿ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ನಿರ್ಮಿಸಿ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ರೈತರಿಗೆ ಸೂಚಿಸುವುದೇನೆಂದರೆ ಬೆಳೆಯ ಸಂರಕ್ಷಣಾ ಕ್ರಮಗಳನ್ನು ಬೆಳಗಿನ ಹೊತ್ತಿನಲ್ಲಿ ಅಂಟಿನ ದ್ರಾವಣದ ಜೊತೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ

ಕೊರತೆಯಿಂದ ಕಾಣದಿರಲಿ ಕಣ್ಣೀರು. ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ. ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ. ಜಲವೇ ಜೀವ, ಬಾರದಿರಲಿ ಅಭಾವ. ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು. ಬಳಸಿದ ನೀರು ಮರುಬಳಕೆಯಾಗಬೇಕು. ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ. ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ. ಮಾಡಿ ಸಂಕಲ್ಪವ ಸಂರಕ್ಷಣೆಗೆ ಮಾನವ. ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ. ನಿತ್ಯವೂ ಬೇಕು ನೀರು, ಎಚ್ಚರವಾಗಿ ಬಳಸಿ ಎಲ್ಲರೂ. ನಾಳೆ ಸಂಜೆ 6:51 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆ ಕುರಿತು ಪ್ರಾಣಿ ತಜ್ಞರಾದ ಡಾ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನವನ್ನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20 ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಬೂದಿನಾಳು ಗ್ರಾಮದ ತಿಪ್ಪಮ್ಮ ತಾಳ್ವರ್ ಮತ್ತು ಸೆಂಗಿಡಿಗರಿಂದ ಸಂಪ್ರದಾಯ ಪದಗಳನ್ನು. ಯಾಳಾಗದು ಮುನ್ನ ಲಿಂಗಾಳೆ, ಏಳು ಎಂಟು ಎಳೆ ಶಿವಪೂಜೆ ಮಾಡಾಗ ಯಾಳದಲ್ಲಿರ ಸಯ್ಯ ಲಿಂಗಾಳೆ, ಏಳು ಎಂಟು ಎಳೆ ಶಿವಪೂಜೆ ಮಾಡಾಗ ಯಾಳದಲ್ಲಿರ ಸಯ್ಯ ಲಿಂಗಾಳೆ. ಏಳು ಎಂಟು ಎಳೆ ಶಿವಪೂಜೆ ಮಾಡಾಗ ಯಾಳದಲ್ಲಿರ ಸಯ್ಯ ಲಿಂಗಾಳೆ, ಏಳು ಎಂಟು ಒತ್ತ ಮೊಳಗದ ಮೊನ್ನ ಲಿಂಗಾವೆ, ಕತ್ತಲಾಗದ ಮೊನ್ನ ಲಿಂಗಾವೆ, ಹತ್ತು ಎಂಟು ಎಳೆ ಶಿವ ಪೂಜೆ ಮಾಡಾಗ ಒತ್ತಿನಲ್ಲಿರ ಸಯ್ಯ ಲಿಂಗಾವೆ, ಹತ್ತು ಎಂಟು ಎಳೆ ಶಿವ ಪೂಜೆ ಮಾಡಾಗ ಒತ್ತಿನಲ್ಲಿರ ಸಯ್ಯ ಲಿಂಗಾವೆ, ಮೈಲಾಪುರ ಕೋಗಿ ನರಿಯಾ ಸಮದಾಲಿಂಗವೇ ತರವಾದ ಪರಿ ಕರುಣೆ ಲಿಂಗವೇ ನನ್ನ ಮನದನ ತನವರಂಜಾಲಿಗೆ ನಿನಗ ತಂದೆ ನಂಬಿ ಲಿಂಗವೇ ಗೋಪಿ ನಮ್ಮ ಬಾಲ್ ತಟ್ಟನ ತಂದ ಸುಂದರ ನಮ್ಮ ಬಾಲನ ತೊಟ್ಟರ ಬಂದೇನೆ ನಮ್ಮ ಬಾಲನ ತೊಟ್ಟರ ಬಂದೇನೆ ಬಾಲನ ತೊಟ್ಟರ ಬಂದೇನೆ ನಮ್ಮ ಬಾಲನ ತೊಟ್ಟಲ ಬಂದೇನೆ ಮುಂಜಾನೆ ಎದ್ದು ಬಡಿಗೆ